ಅವು ಸಂಖ್ಯೆ ವೃದ್ಧಿ ಆಗೋದಕ್ಕೆ ಒಂದಕ್ಕೊಂದು ಪೈಪೋಟಿ ನಡೆಸಿರ್ತವೆ. ಅಂದ್ರೆ ಈ ರೋಗಾಣುಗಳ ಪೈಪೋಟಿ ನಡೆದಿದ್ದಾಗ ಅಂದ್ರೆ ನಮ್ಗೆ ಉಪಯುಕ್ತ ಇರ್ತಕ್ಕಂಥವು ಇರ್ತವೆ, ನಮ್ಮ ಮೇಲೆ ದುಷ್ಪರಿಣಾಮ ಬೀಳ್ತಕ್ಕಂಥವು ಇರ್ತವೆ. ಅದಕ್ಕೋಸ್ಕರ ಈ ಉಪಯುಕ್ತ ಶಿಲೀಂಧ್ರಗಳಾಗ್ಲಿ, ಈ ದುಂಡಾಣು ಅಥವಾ ದಂಡಾಣುಗಳಾಗ್ಲಿ, ಒಳ್ಳೆ ಸೂಕ್ಷ್ಮಜೀವಿಗಳನ್ನ ನಾವು ಗುರುತಿಸ್ಬಿಟ್ಟು ಈ ಪ್ರಯೋಗಾಲಯದಲ್ಲಿ ಸ್ವಲ್ಪ ಅಭಿವೃದ್ಧಿಪಡಿಸಿ ಆಮೇಲೆ ಇದನ್ನ ಈ ಬರ್ತಕ್ಕಂಥ ರೋಗಗಳ ಮೇಲೆ ನಾವು ಮಣ್ಣಿಗೆ ಹಾಕೋದಾಗ್ಲಿ ಅಥವಾ ಸಸ್ಯಗಳ ಮೇಲೆ ಹಾಕೋದಾಗ್ಲಿ, ಹಾಕಿದ್ದೆ ಆಯ್ತು ಅಂದ್ರೆ ಈ ರೋಗಗಳ ಸಂಖ್ಯೆ ಕಡಿಮೆ ಮಾಡಬಹುದು, ಮತ್ತೆ ಈ ರೋಗದ ಬಾಧೆನೂ ಸಹ ಕಡಿಮೆ ಮಾಡೋದಕ್ಕೆ ನಾವು ಜೈವಿಕ ನಿಯಂತ್ರಣ ಅಂತ ಹೆಚ್ಚಿನದಾಗಿ ಕಾಣುತ್ತೀವಿ. ಇದಲ್ಲದೆ ಈ ಉಪಯುಕ್ತ ಸೂಕ್ಷ್ಮಾಣುಗಳ ಜೀವನ ಈ ಬಳಕೆಯಿಂದ ಈ ಸಸ್ಯಕ್ಕೆ ಆಗ್ಲಿ ಅಥವಾ ಈ ಪರಿಸರಕ್ಕೆ ಪ್ರಕೃತಿಗೆ ಆಗ್ಲಿ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಯಾಕೆಂದ್ರೆ ಅವೆಲ್ಲ ತಮಗೆ ಗೊತ್ತಿದ್ದಾಗೆ ಈ ಪ್ರಕೃತಿಯಲ್ಲಿ ಒಂದು ಅಂಶವಾಗಿರೋದ್ರಿಂದ ನಾವು ಹೊಸದಾಗಿ ಏನು ಈ ಔಷಧಿಗಳನ್ನ ಮಾಡದಂತೆ ಮಾಡೋದಿಲ್ಲ. ಅದಕ್ಕೋಸ್ಕರ ಇದರಿಂದ ಪರಿಸರ ಮಾಲಿನ್ಯತೆ ಆಗೋದಿಲ್ಲ, ಮತ್ತೆ ಈ ಬೇರೆ ಸೂಕ್ಷ್ಮ ಜೀವಿಗಳು ಅಥವಾ ಪ್ರಾಣಿ ಪಕ್ಷಿಗಳ ಮೇಲೂ ಸಹ ಒಂದು ತರ ದುಷ್ಪರಿಣಾಮ ಅಥವಾ ಪ್ರತಿಕೂಲ ಪರಿಣಾಮ ಬೀಳೋದಿಲ್ಲ. ಈಗ ಸಸ್ಯಗಳ ಒಂದು ರೋಗ ನಿರ್ವಹಣೆಗೆ ನಾವು ಸೂಕ್ಷ್ಮಾಣುಗಳನ್ನು ಬಳಸ್ಕೋಬಹುದು ಅಂತ ತಾವು ಹೇಳಿದ್ರಿ. ಹೌದು ಹೌದು. ಮುಖ್ಯವಾಗಿ ಯಾವ್ಯಾವ ಶಿಲೀಂಧ್ರಗಳು ಮತ್ತೆ ದುಂಡಾಣುಗಳನ್ನ ಬಳಸ್ಕೋಬಹುದು ಅಂತೀರ? ಶಿಲೀಂಧ್ರಗಳು ಅಂದ್ರೆ ನೋಡಿ ಹೆಚ್ಚಿನದಾಗಿ ಈಗೆಲ್ಲ ಮಾರುಕಟ್ಟೆಯಲ್ಲೂ ಸಹ ಸಿಗ್ತಾ ಇರ್ತವೆ. ಈಗ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು ಹೆಚ್ಚಿನದಾಗಿ ಅಂದ್ರೆ ಟೈಕೋಡರ್ಮ ಸ್ಪೀಶೀಸ್ ಅಂದ್ರೆ ಪ್ರಭೇದಗಳು ಬೇರೆ ಬೇರೆ ಇದಾವೆ. ಅದರಾಗೆ ಟ್ರೈಕೋಡರ್ಮ ವಿರಡೆ ಅಂತಿದೆ, ಟ್ರೈಕೋಡರ್ಮ ಹಾರ್ಜಿಯಾನಮ್ ಅಂತಿದೆ, ಟ್ರೈಕೋಡರ್ಮ ಬೇರೆ ಇನ್ನು ಪ್ರಭೇದಗಳಿದಾವೆ ಅದರಲ್ಲಿ. ಅದೇ ತರನೇ ಗ್ಲಿಯೋಕ್ಲಾಡಿಯಂ ಅಂತಿದೆ, ಗ್ಲೋಮಸ್ ಅಂತ ಇದೆ, ಅಥವಾ ಪೆನಿಸಿಲಿಯಂ ಅಂತ ಅಂದ್ಬಿಟ್ಟು ಅದರಲ್ಲೂ ತಕ್ಕ ಬೇರೆ ಬೇರೆ ಪ್ರಭೇದಗಳು ಇದಾವೆ. ಅದೇ ದುಂಡಾಣಕ್ಕೆ ಬಂದ್ರೆ ಅದರಲ್ಲಿ ಸೂಡಮನಾಸ್ ಅಂತ ಹೆಚ್ಚಿನದಾಗಿ ನಾವು ಕಾಣಿಸ್ಕೊಳ್ತಾ ಇದ್ದಾವೆ. ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಉಪಯೋಗಿಸ್ತಿದ್ದಾರೆ, ಮತ್ತೆ ಅದರಿಂದ ಒಳ್ಳೆ ಅನುಕೂಲ ಪರಿಣಾಮ ಸಹ ಬರೋದ್ರಿಂದ ಈ ಸೂಡಮನಾಸ್ ಅನ್ನೋದ ಪ್ರಭೇದಗಳಿದಾವೆ. ಈ ಬ್ಯಾಸಿಲಸ್, ಪ್ಯಾಶ್ಯೂರಿಯಾ ಅಂತ ಅವು ಸಹ ಇದಾವೆ. ಅವನ್ನು ದುಂಡಾಣುಗಳು, ಇವನ್ನ ಜಂತುಹುಳುಗಳ ನಿಯಂತ್ರಣಕ್ಕೆ ಮತ್ತೆ ಈ ಮಣ್ಣಿನಲ್ಲಿ ಬರತಕ್ಕಂತ ಬೇರೆ ಶಿಲೀಂಧ್ರಗಳಿಗೆ ಈ ದುಂಡಾಣುಗಳನ್ನು ಉಪಯೋಗಿಸಿಕೊಂಡು ನಾವು ಹತೋಟಿ ಮಾಡೋದಕ್ಕೆ ಹೆಚ್ಚಿನದಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುವಂತ ಈ ಜೈವಿಕ ನಾಶಕ ಅಂದ್ರೆ ಟ್ರೈಕೋಡರ್ಮಾ ಅಂತ. ಹೌದು. ಅಂದ್ರೆ ಈ ಬೆಳೆಗಳ ರೋಗಗಳ ನಿರ್ವಹಣೆಯಲ್ಲಿ ಈ ಟ್ರೈಕೋಡರ್ಮಾವನ್ನ ಹೇಗೆ ಬಳಸ್ಕೋಬೇಕು ಅಂತೀರಿ? ನೋಡಿ, ಬೇರೆ ತರ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ರೋಗಾಣುಗಳು ಇದ್ದಾವೆ. ಟ್ರೈಕೋಡರ್ಮ, ಅಗ್ರೋಡರ್ಮ, ಬಯೋಡರ್ಮ ಅಂತ ಅಂದ್ಬಿಟ್ಟು ಎಲ್ಲ ಸಿಗ್ತಾ ಇದಾವೆ. ಇವೆಲ್ಲ ಟ್ರೈಕೋಡರ್ಮ ಅಥವಾ ಶಿಲೀಂಧ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಇದನ್ನ ಈ ಜೈವಿಕ ನಾಶಕನ ನಾವು ಬೆಳೆಗಳ ಮೇಲೆ ಅಂದ್ರೆ ಏನು ಈ ಮಣ್ಣಲ್ಲಿ ಇರ್ತಕ್ಕಂಥ ರೋಗಾಣುಗಳನ್ನ ಹತೋಟಿ ಮಾಡೋದಕ್ಕೆ ನಾವು ಉಪಯೋಗಿಸ್ತೀವಿ. ಇದರದ್ದು ಒಂದು ಮುಖ್ಯವಾದ ಒಂದು ಒಳ್ಳೆ ಗುಣ ಅಂತ ಏನಂದ್ರೆ ಬೇಗವಾಗಿ ಅಂದ್ರೆ ಬಹಳ ಶೀಘ್ರವಾಗಿ ಬೆಳೀತತೆ, ಅಂದ್ರೇನು ಅಭಿವೃದ್ಧಿ ಅಂತತೆ. ಆಮೇಲೆ ದೀರ್ಘಕಾಲ ಇದು ಈ ನೆಲದಲ್ಲೂ ಸಹ ಮಣ್ಣಲ್ಲೂ ಸಹ ಬದುಕಬಲ್ಲದಾಗಿದೆ. ಅದಕ್ಕಾಗಿ ಈ ಕೃಷಿ ಬೆಳೆಗಳಾದ ಈ ಜೋಳ, ಈ ಗೋಧಿ, ನೆಲಗಡಲೆ, ಕಡಲೆ, ಹತ್ತಿ, ಇದರಲ್ಲಿ ಯಾವುದೇ ಆಗ್ಲಿ ಕಂಡು ಬರ್ತಕ್ಕಂತ ಬುಡ ಕೊಳೆ ರೋಗ ಇರ್ತತೆ, ಕತ್ತುಕೊಳೆ ರೋಗ ಇರ್ತತೆ, ಅಥವಾ ಸೊರಗು ರೋಗ ಬರ್ತಕ್ಕಂತ ರೋಗಾಣುಗಳು ಇರ್ತವೆ. ಅವುಗಳ ನಿಯಂತ್ರಣಕ್ಕಾಗಿ ನಾವು ಈ ಬೀಜೋಪಚಾರ ಮುಖಾಂತರ ಈ ಟ್ರೈಕೋಡರ್ಮ ಬಳಸಿದ್ದೆ ಆಯ್ತು ಅಂತಂದ್ರೆ ನಾವು ಇದರಿಂದ ಹತೋಟಿ ಪಡಬಹುದು. ಅಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮ ಉಪಯೋಗಿಸ್ಬೇಕಾಗತ್ತೆ. ಇಲ್ಲ ನಾವು ಬಿತ್ತನೆ ಸಮಯದಲ್ಲಿ ಹಾಕೋದಕ್ಕಾಗೋದಿಲ್ಲ, ಮೊದಲೇ ಹಾಕ್ಬಹುದು ಅಂತಂದ್ರೆ ಪ್ರತಿ ಹೆಕ್ಟೇರ್ಗೆ ಒಂದು 200-250 ಕಿಲೋಗ್ರಾಂ ಅಥವಾ ಈ ಟ್ರೈಕೋಡರ್ಮ, ಗ್ಲೋಕ್ಲಾಡಿಯಂ ಅಥವಾ ಈ ದುಂಡಾಣುಗಳನ್ನು ಸಹ ನಾವು ಬಳಸಿಬಿಟ್ಟು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಸೇರಿಸೋದ್ರಿಂದಲೂ ಸಹ ಈ ರೋಗಾಣುಗಳನ್ನ ನಿಯಂತ್ರಣ ಮಾಡಬಹುದು ಅಥವಾ ರೋಗಗಳ ಬಾಧೆನ ಕಡಿಮೆ ಮಾಡಬಹುದು ಅಂತ ಕಂಡುಬಂದಿದೆ. ಅಂದ್ರೆ ಸಾಕಷ್ಟು ಒಂದು ವಿಧದಲ್ಲಿ ಟ್ರೈಕೋಡರ್ಮ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಹೌದು. ಅಂದ್ರೆ ಈ ಟ್ರೈಕೋಡರ್ಮವನ್ನು ನಾವು ಯಾವ ರೀತಿ ಅಭಿವೃದ್ಧಿಪಡಿಸ್ಕೋಬಹುದು ಅಂತ ವಿಧಾನ ಹೇಗೆ ಅಂತ? ನೋಡಿ, ಇದು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಎಲ್ಲೋ ಮಾರ್ಕೆಟಲ್ಲಿ ಸಿಕ್ತು ಅಥವಾ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಬಂದ್ಬಿಟ್ಟು 1 ಕೆಜಿ ತಗೊಂಡು ಹೋಗ್ಬಿಟ್ಟು ಟ್ರೈಕೋಡರ್ಮನ್ನ ಆಗಿ ಉಪಯೋಗಿಸಿಕೊಂಡು ಆಮೇಲೆ ಮುಂದೆ ಇನ್ನೊಂದ್ಸರಿ ಬರಬೇಕು ಅನ್ನೋದು ಬೇಕಾಗಲ್ಲ. ಈ ಟ್ರೈಕೋಡರ್ಮ ಅನ್ನೋದು ಈ ಸರ್ವಸಾಮಾನ್ಯವಾಗಿ ಈ ಪ್ರಕೃತಿಯಲ್ಲಿ ದೊರೆತಕ್ಕಂಥದ್ದು ಮಣ್ಣಲ್ಲಿರ್ತದೆ. ಆದ್ರೆ ಈ ಒಳ್ಳೆ ಟ್ರೈಕೋಡರ್ಮನ ಒಂದ್ಸರಿ ನೀವು ತಂದಿದ್ದೆ ಆಯ್ತು ಅಂದ್ರೆ ಆ ಈ ಶಿಲೀಂಧ್ರನಾಶಕನ ಶೀಘ್ರವಾಗಿ ಬೆಳೆಯುವುದು ಸ್ವಭಾವ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇದನ್ನ ಅಭಿವೃದ್ಧಿಪಡಿಸಬೇಕಾಗತ್ತೆ. ಹೇಗಪ್ಪ ಅಂತಂದ್ರೆ ತಂದಿರ್ತಕ್ಕಂತ 1 ಕೆಜಿ ಆಗ್ಲಿ, 1/2 ಕೆಜಿ ಆಗ್ಲಿ ಟ್ರೈಕೋಡರ್ಮನ 500 ಕೆಜಿ ಈ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಕಳಿತಿರ್ಬೇಕು ಅಂತದ್ರ ಜೊತೆಗೆ, ಅಥವಾ ಬೇವಿನಿಂಡಿ ಒಂದು 50 ಕೆಜಿ ಬೇವಿನಿಂಡಿ ಜೊತೆಗೆ ಆಗ್ಲಿ ಯಾವ್ದಾದ್ರು ಒಂದು ನೆರಳಿನಲ್ಲಿ ಮಿಶ್ರ ಮಾಡಿ ಅದನ್ನ ನೀರನ್ನು ಚಿಮುಕ್ಸ್ಬಿಟ್ಟು

ಮಾಡೋದು ಕಂಡು ಬಂದಿದೆ. ಈಗ ತಾವು ಈ ಬೆಳೆಗಳಲ್ಲಿ ಬರುವಂತಹ ಮುಖ್ಯವಾದ ರೋಗಾಣುಗಳು ಶಿಲೀಂಧ್ರ ಮತ್ತೆ ಈ ದುಂಡಾಣುಗಳನ್ನ ಯಾವ ರೀತಿ ನಿಯಂತ್ರಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹೌದು, ಈಗ ತೋಟ ಮತ್ತೆ ತರಕಾರಿ ಬೆಳೆಗಳಲ್ಲಿ ಜಂತುಹುಳುಗಳು ಕೂಡ ಕಂಡು ಬರ್ತವೆ, ಇವುಗಳ ನಿರ್ವಹಣೆ ಹೇಗೆ ಅಂತ? ಹೌದು, ನಾನ್ ಮೊದಲೇ ಹೇಳ್ಬೇಕಾದ್ರೆ ತಮ್ಗೆ ಹೇಳುವ ಈ ಜಂತು ಹುಳುಗಳು, ಹೌದು ಜಂತು ಹುಳುಗಳು ಒಂದ್ ಸ್ವಲ್ಪ ಜಾಸ್ತಿಯಾಗಿ ದುಂಡುಹುಳುಗಳು ಜಂತು ಹುಳುಗಳು ಇವು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತವೆ ಅಂತಂದ್ಬಿಟ್ಟು ನಾನು ಹೇಳಿದೆ. ಈ ಜಂತು ಹುಳುಗಳು ಈ ಕೃಷಿ ಬೆಳೆಯಲ್ಲಿ ಬರ್ತವೆ, ಆದ್ರೆ ಜಾಸ್ತಿಯಾಗಿ ಬರ್ತಾ ಇರ್ತಕ್ಕಂಥ ತರಕಾರಿ ಮತ್ತೆ ತೋಟದ ಬೆಳೆಗಳಲ್ಲಿ ಸ್ವಲ್ಪ ಹೆಚ್ಚಿನಾಗಿ ಬರ್ತವೆ. ಯಾಕೆ ತಂಪಿರುತ್ತೆ, ಆಮೇಲೆ ವರ್ಷಾನುಗಟ್ಟಲೆ ಅದೇ ಬೆಳೀತಾನೆ ಬೆಳೀತಾನೆ ಇರ್ತವೆ, ಈ ಸಾವಯವ ಅಂಶಗಳು ಸಹ ಜಾಸ್ತಿ ಸಿಗ್ತಾ ಇರ್ತದ್ರಿಂದ ಈ ರೋಗಾಣುಗಳನ್ನ ನಾವು ನಿರ್ವಹಣೆ ಮಾಡಬೇಕು. ಅಂದ್ರೆ ಮೊದಲು ಹೇಳಿದಂತೆ ಟ್ರೈಕೋಡರ್ಮಾ ಉಪಯೋಗಿಸಬಹುದು, ಇಲ್ಲಾಂದ್ರೆ ಸೂಡೋಮನಾಸ್ ಅಂತ ಸಿಗ್ತಾ ಇರತಕ್ಕಂತ ಸೂಕ್ಷ್ಮಾಣುಗಳನ್ನು ಸಹ ಉಪಯೋಗಿಸಬಹುದು. ಇದಲ್ಲದೆ ಉಪಯುಕ್ತ ಜೀವಿಗಳಾದ ಮತ್ತೆ ಬೇರೆ ಇದಾವೆ. ನಾನು ಮೊದಲ ಹೇಳಿದಾಗೆ ಪ್ಯಾಶ್ಚುರಿಯಾ ಅಂತಿದೆ, ಪೆಸ್ಲೋಮೈಸಿಸ್ ಅಂತಿದೆ, ಇದು ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಒಂದು ಅರಸೆಗಳಲ್ಲಿ ಇವು ಸಿಗ್ತವೆ. ವರ್ಟಿಸಿಲಿಯಮ್, ಗ್ಲೋಕ್ಲೇಡಿಯಮ್, ಗ್ಲೋಮಸ್ ಅಂತ ಸೂಕ್ಷ್ಮಾಣ ಜೀವಿಗಳಿದಾವೆ. ಇವನ್ನು ಸಹ ನಾವು ಮಣ್ಣಿಗೆ ಬೆರೆಸೋದಾಗ್ಬಹುದು, ಇಲ್ಲಾಂದ್ರೆ ಮಾಡೋದಕ್ಕಿಂತ ಮುಂಚೆ, ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈ ಈ ಜಂತು ಹುಳುಗಳನ್ನ ನಾಶಕ್ಕೆ ಅಥವಾ ನಿಯಂತ್ರಣಕ್ಕೆ ಈ ಬೀಜೋಪಚಾರ ಮಾಡಿಬಿಟ್ಟು ಸಹ ನಾವು ಬಳಸಬಹುದಾಗುತ್ತೆ. ಮತ್ತೆ ಈ ಜೈವಿಕ ನಿಯಂತ್ರಣ ಸೂಕ್ಷ್ಮ ಜೀವಿಗಳಿದಾವಲ್ಲ, ಹೌದು, ಇವುಗಳನ್ನು ಬಳಸುವಾಗ ನಾವು ಏನಾದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಡಾಕ್ಟ್ರೆ? ಹಾ ಹೌದು, ನೋಡಿ ನಾವು ಸರ್ವೇ ಸಾಮಾನ್ಯವಾಗಿ ಈಗೆಲ್ಲ ಹೇಳ್ತಾ ಇದ್ದೀವಿ ಈ ಜೈವಿಕ ನಿಯಂತ್ರಣ ಬಹಳ ಒಳ್ಳೇದು, ಇದನ್ನ ಪಾಲಿಸಬೇಕಾದ ಒಂದು ಮುನ್ನೆಚ್ಚರಿಕೆ ಕ್ರಮ ಉಪಯೋಗಿಸ್ಕೊಂಡು ಅಥವಾ ಕ್ರಮಗಳನ್ನ ತಗೊಂಡು ನೀವು ಮಾಡಿದ್ದೆ ಆಯ್ತು ಅಂದ್ರೆ ಈ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಈ ಒಳ್ಳೆ ಗುಣಮಟ್ಟದಲ್ಲಿರ್ತಕ್ಕಂಥ ಈ ಜೈವಿಕ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಒಳ್ಳೆ ಕಡೆಯಿಂದ ತಂದು ಅಥವಾ ಎಕ್ಸ್ಪೈರಿ ಆಗಿರಲಿಲ್ಲ ಅಂತವನ್ನ ನಾವು ಉಪಯೋಗಿಸಿದ್ದೆ ಆಯ್ತು ಅಂದ್ರೆ ನಮಗೆ ರೋಗದ ನಿರ್ವಹಣೆ ಸರ್ವೇ ಸಾಮಾನ್ಯವಾಗಿ ಚೆನ್ನಾಗಿ ಬರ್ತದೆ. ಇದಲ್ಲದೆ ಈ ಜೈವಿಕ ನಾಶಕಗಳನ್ನ ಬಳಸೋದಕ್ಕಿಂತ ಮುಂಚೆ ಅಥವಾ ಬಳಸುವಾಗ ಈ ಮಣ್ಣಲ್ಲಿ ಒಂದ್ ಸ್ವಲ್ಪ ತೇವಾಂಶ ಇರಬೇಕು, ಯಾಕಂದ್ರೆ ಅವು ಜೀವಿಗಳು ಮತ್ತು ವಿಶೇಷವಾಗಿ ಶಿಲೀಂಧ್ರದ ಅಭಿವೃದ್ಧಿ ಬಹಳ ಬೇಕಾಗುತ್ತೆ. ಮತ್ತೆ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಆರ್ಗ್ಯಾನಿಕ್ ಮ್ಯಾಟರ್, ಸಾವಯವ ವಸ್ತು ಇರಬೇಕು. ಈಗ FM ಆಗಿರ್ಬೋದು ಅಥವಾ ಹಿಂಡಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಾವಯವ ವಸ್ತುಗಳಾದ್ರೂ ಇತ್ತು ಅಂತಂದ್ರೆ ಅವು ಚೆನ್ನಾಗಿ ಅಭಿವೃದ್ಧಿ ಹೊತ್ತವೆ. ಅಂದ್ರೆ ರೋಗಾಣುಗಳು ಬರೋಕ್ಕಿಂತ ಮುಂಚೆ ಈ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಹರಡ್ಕೊಂಡು ರೋಗಾಣುಗಳು ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಅವು ಇನ್ನೊಂದು ಈ ಸಾವಯವ ವಸ್ತು ಇತ್ತು ಅಂತಂದ್ರೆ ಅದ್ರ ಜೊತೆಗೆ ಇವು ಅಭಿವೃದ್ಧಿ ಹೊಂದಾಗ ಒಂದು ವಿಷ ಅವನ್ನೆಲ್ಲ ಇದು ಮಾಡಿದ್ರೆ ಆದ್ರೆ ನಮಗೆ ವಿಷ ಆಗೋದಿಲ್ಲ. ಆದ್ರೆ ಬೇರೆ ರೋಗಾಣುಗಳಿಗೆ ಇದು ಮಾಡ್ತಕ್ಕಂತ ಈ ಸ್ರವಿಸ್ತಕ್ಕಂತ ಈ ವಿಷ ವಸ್ತುಕಾರಿ ಶಿಲೀಂಧ್ರಗಳ ಸಂಖ್ಯೆ ಹೆಚ್ಚಾಗಿ ರೋಗಾಣುಗಳನ್ನ ಅವು ಪ್ರತಿಬಂಧಿಸ್ತವೆ. ಹೌದು, ಅದಕ್ಕೋಸ್ಕರ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ವಸ್ತು ಇರೋಂಗೆ ನಾವು ನೋಡ್ಕೋಬೇಕು. ಇದಲ್ಲದೆ ಈ ಹಾಕೋದಕ್ಕಿಂತ ಮುಂಚೆ ಅಂದ್ರೆ ಮೇ ಜೂನ್ ನಲ್ಲಿ ಮಳೆ ಬರುತ್ತೆ, ಅಂತ ಸಮಯದಲ್ಲಿ ಮೊದಲನೇ ಕಂತು ಹಾಕ್ಬೋದು. ಇಲ್ಲ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಸಹ ಎರಡನೇ ಕಂತು ಕೊಟ್ಟಿದ್ದಾಯ್ತು ಅಂದ್ರೆ ಈ ಸಾವಯವ ಗೊಬ್ಬರಗಳ ಜೊತೆಗೆ ಕೊಟ್ಟಿದ್ದಾಯ್ತು ಅಂತಂದ್ರೆ ಹೆಚ್ಚು ಪರಿಣಾಮ ಬರುತ್ತೆ ಮತ್ತೆ ಇದರಿಂದ ರೋಗದ ಬಾಧೆನೂ ಸಹ ಬಹಳ ಕಡಿಮೆ ಆಗುತ್ತೆ ಅಂತ ಕಂಡು ಬಂದಿದೆ. ಇದನ್ನ ಸರ್ವಸಾಮಾನ್ಯವಾಗಿ ನಮ್ಮ ಜನಗಳು ಸಾವಯವ ಕೃಷಿಯಲ್ಲಿರ್ತಕ್ಕಂಥವ್ರು ಅಲ್ಲಲ್ಲೇ ಬೆಳೆಸ್ಕೊಂಡು ಹೆಚ್ಚಿನದಾಗಿ ಅಭಿವೃದ್ಧಿ ಮಾಡಿಬಿಟ್ಟು ಇದನ್ನ ತೊಡಸ್ಕೊಂಡಿದ್ದೆ ಆಯ್ತು ಅಂದ್ರೆ ವಿರುದ್ಧ ರೋಗಾಣುಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ, ರೋಗಗಳ ಹತೋಟಿನೂ ಸಹ ಸಾಧ್ಯ ಅಂತ ಕಂಡು ಬಂದಿದೆ. ತಾವು ಬಹಳ ಸೂಕ್ಷ್ಮವಾಗಿ ಹೇಳಿದ್ರಿ ಯಥೇಚ್ಛವಾಗಿ ಸಾವಯವ ಗೊಬ್ಬರವನ್ನ ರೈತರು ಬಳಸಬೇಕು ಅಂತ. ಹೌದು, ಸಾವಯವ ಗೊಬ್ಬರ ಹಾಕಿದಾಗ ತಂತಾನೆ ಈ ಉಪಯೋಗಕಾರಿ ಶಿಲೀಂಧ್ರಗಳು ಬೆಳೀತವೆ. ಹೌದು ಹೌದು, ಅದು ಬೆಳೆದ್ಮೇಲೆ ಏನಾಗುತ್ತೆ ಬೇರೆ ರೋಗಾಣು ಶಿಲೀಂಧ್ರಗಳಾಗ್ಬೋದು ಅಥವಾ ದಂಡಾಣುಗಳಾಗ್ಬೋದು ಅವುಗಳ ಒಂದು ಚಟುವಟಿಕೆಯನ್ನು ನಿಯಂತ್ರಿಸ್ತವೆ. ಹೌದು, ಅದರಿಂದ ರೈತ ಬಾಂಧವರು ಈ ಹೆಚ್ಚೆಚ್ಚು ಒಳ್ಳೆ ಗುಣಮಟ್ಟದ ಸಾವಯವ ಗೊಬ್ಬರವನ್ನ ಬೆಳೆಗಳಿಗೆ ಬಳಸೋದನ್ನ ಚೆನ್ನಾಗಿ ಮಾಡಬೇಕಾಗುತ್ತೆ. ಹೌದು, ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಈ ಜೈವಿಕ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ಮಾಡ್ಕೊಡೋಣ ಅಂತಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದೆ. ಒಳ್ಳೆ ಮಾಹಿತಿ ಮಾಡ್ಕೊಟ್ರೆ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ಸಸ್ಯ ರೋಗ ನಿಯಂತ್ರಣ ಕುರಿತು ಡಾಕ್ಟರ್ ಟಿ ನರೇಂದ್ರಪ್ಪ ಅವರೊಡನೆ ಸಂದರ್ಶನ ಕೇಳಿದ್ರಲ್ಲ, ಡಾಕ್ಟರ್ ನರೇಂದ್ರಪ್ಪ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9448560215. ಮೊಬೈಲ್ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 9448560215. ಈಗ ಜೀವಸಾರ ಕುರಿತು ಮಾಹಿತಿ. ಉತ್ಪಾದನೆಯಲ್ಲಿ ಸ್ಥಿರತೆ ಕಾಪಾಡಿಕೊಳ್ಬೇಕಾದ್ರೆ ಹಲವಾರು ಕೃಷಿ ಪರಿಕರಗಳನ್ನು ಉಪಯೋಗಿಸಬೇಕಾಗತ್ತೆ. ಬೆಳೆಯ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದರಲ್ಲಿ ನಿರಂತರವಾಗಿ ರಾಸಾಯನಿಕಗಳನ್ನು ಉಪಯೋಗಿಸಿದಂಥ ಪರಿಣಾಮವಾಗಿ

ಜೀವಸಾರವನ್ನು ತಯಾರಿಸೋದಕ್ಕೆ ಸಾವಯವ ಪದಾರ್ಥಗಳನ್ನು ಬಳಸೋದ್ರಿಂದ ಜೀರ್ಣಗೊಂಡ ಪದಾರ್ಥಗಳು ಜಾಲರಿಯನ್ನು ಮುಚ್ಚುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದನ್ನು ತಡೆಗಟ್ಟದಕ್ಕೆ ಜಾಲರಿ ಮೇಲೆ ಸರಿಸುಮಾರು 2 ಕಿಲೋಗ್ರಾಂನಷ್ಟು ಸಣ್ಣ ಜಲ್ಲಿ ಕಲೆಗಳನ್ನು ಹರಡಬೇಕಾಗತ್ತೆ. ಈಗ ತೊಟ್ಟಿಯನ್ನು ನಾವು ತಯಾರು ಮಾಡಿಕೊಂಡ ಮೇಲೆ ಆ ತೊಟ್ಟಿನಲ್ಲಿ ಸುಮಾರು 5,600 ಲೀಟರ್ ನೀರನ್ನು ನಾವು ಶೇಖರಣೆ ಮಾಡ್ಕೋಬಹುದಾಗಿರುತ್ತೆ. ಇಂತಹ ತೊಟ್ಟಿನಲ್ಲಿ ಅಂದರೆ ಮೇಲ್ಗಡೆ ಒಂದು ಅರ್ಧಾಡಿ ಬಿಟ್ಟು ತುಂಡಾಗಿ ಕತ್ತರಿಸಿದಂತಹ ಅಂದರೆ 2-4 ಸೆಂಟಿಮೀಟರ್ ಉದ್ದ ಇರುವಂತಹ ಎಲ್ಲ ತರಹದ ಕೃಷಿ ತ್ಯಾಜ್ಯಗಳು, ಕಳೆಗಿಡಗಳು ಮತ್ತು 100 ಲೀಟರ್ನಷ್ಟು ಜೈವಿಕ ಅನಿಲ ಘಟಕದಿಂದ ಹೊರಗಡೆ ಬಂದಿರುವಂತಹ ರಾಡಿ ಅಥವಾ 100 ಕಿಲೋಗ್ರಾಂನಷ್ಟು ಸಗಣಿ ಮತ್ತು ಗೋಮೂತ್ರಗಳನ್ನು ಮಿಶ್ರಣ ಮಾಡಿ ನೀರನ್ನ ಸೇರಿಸಿ ಸುಮಾರು 3,000-4,000 ಲೀಟರ್ನಷ್ಟು ಇದಾಗುತ್ತೆ. ಇದನ್ನು 1 ತಿಂಗಳ ಕಾಲ ನಾವು ಪಚನಗೊಳಿಸಬೇಕಾಗತ್ತೆ. ಸೂಕ್ಷ್ಮಜೀವಿಗಳ ಪಚನ ಕ್ರಿಯೆಯಿಂದ ದೊರೆತಂತ ಜೀವಸಾರವನ್ನ ನೀರಾವರಿ ಮೂಲಕ ಬೆಳೆಗಳಿಗೆ ಉಣಿಸಬೇಕು. ಜೀವಸಾರವನ್ನ ತೆಗೆದ ನಂತರ ಪುನಃ ಅಷ್ಟೇ ಪ್ರಮಾಣದ ನೀರನ್ನ ಸೇರಿಸಿ 1 ವಾರ ಕಳೆಯೋದಕ್ಕೆ ಬಿಟ್ಟು ದೊರೆತಂತ ಜೀವಸಾರವನ್ನ 2ನೇ ಸಾರಿ ನಾವು ಉಪಯೋಗಿಸ್ಕೋಬೇಕು. ಮತ್ತೆ ಈ ಪಚನಗೊಳಿಸಿದ ನಂತರ ದೊರೆಯುವಂತಹ ತ್ಯಾಜ್ಯಗಳನ್ನ ಕಾಂಪೋಸ್ಟ್ ತಯಾರಿಸುವಂತ ಗುಂಡಿಗೆ ವರ್ಗಾಯಿಸಿ ಕಾಂಪೋಸ್ಟ್ ಅನ್ನು ತಯಾರಿಸೋದಕ್ಕೆ ಉಪಯೋಗಿಸಬೇಕಾಗತ್ತೆ. ಈ ರೀತಿಯಾಗಿ ಸಿದ್ಧಪಡಿಸಿದ ಜೀವಸಾರದಲ್ಲಿ ಅನೇಕ ಫಲಕಾರಿ ಅಂಶಗಳು ಸುಸ್ಥಿರ ಸಾವಯವ ಕೃಷಿಗೆ ಪೂರಕವಾಗಿರುತ್ತವೆ. ಜೀವಸಾರ ಕುರಿತು ಮಾಹಿತಿ ಕೇಳಿದರೆಲ್ಲ ನಮಸ್ಕಾರ. ಇದುವರೆಗೆ ತಜ್ಞವಾಣಿಯಲ್ಲಿ ಸಾವಯವ ಕೃಷಿಯಲ್ಲಿ ಸಸ್ಯರೋಗಗಳ ನಿಯಂತ್ರಣ ಈ ವಿಷಯವಾಗಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾದ ಡಾ ಟಿ ನರೇಂದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳೋಣ ಎಜಿ ನೀಲ್ಗಾರ್ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು. ಎಂದು ತರದ ಗಂಡ ಎಂದು ಗೋಧಿಯ ಕಂಡ ಎಂದು ತರದ ಗಂಡ ಇಂದ ಗೋಧಿಯ ಕಂದ ಬೀಸಿ ಮಾದಂಗನ ಹೂವನ್ನು ಗೊಡುಗೆ ಬೀಸಿ ಮಾದಂಗನ ಹೂವನ್ನು ಗೊಡುಗೆ ಅತ್ತಿಗೆ ಆರಿದ್ದ ಮಾದ ಮೂರುಂದೆ ಅತ್ತಿಗೆ ಆರಿದ್ದ ಮಾದ ಮೂರುಂದೆ ಹೊರ ಮಾದ ಜಗದಿದ್ದು ಹದಿಹಾರ ಕೊಡುಗೆ ಮುಂದೆ ನಾ ಬಾಳ ಬಂದಿನ ನಾನೊಂದು ನಾ ಬಾಳ ಬಂದಿನ ನನ್ನೊಂದಿದ್ದ ಜಾನಿಯ ಕೇಸಂದು ಮನೆಯ ತನ್ನೊಂದು ನಾ ಬಾಳ ಬಂದಿನ ಸಣ್ಣ ಕಿಶಾಮಿಗೆ ಬೆಣ್ಣೆ ಕಾಸಿನ ತುಂಬ ಸಣ್ಣ ಕಿಶಾಮಿಗೆ ಬೆಣ್ಣೆ ಕಾಸಿನ ತುಪ್ಪ ಅನ್ನ ತಮ್ಮರನ್ನೊಮ್ಮೆ ನೆನೆಸಿದ್ದೇನ ಅನ್ನ ತಮ್ಮರನ್ನೊಮ್ಮೆ ನೆನೆಸಿದ್ದೇನ ಬಣ್ಣದ ಕೌದಿಯ ತಲೆಗೆ ಬಂದಿದ್ದ ಬಣ್ಣದ ಕೌದಿ ತಲೆಗೆ ಬಿಟ್ಟುಕೊಂಡ ಉಂಡ ಮರಗಿದ ಸಾವ ಪರಗುಯ ಎಕ್ಕ ಉಂಡ ಮರಗಿದ ಸಾವ ಬಂದುವಕ್ಕ ಮುಂದಿನ ಬಳ ಬಂದನ ನಾನೊಂದಿನ ಬಳ ಬಂದನ ನನ್ನ ಮುಂದಿದ ಜ್ಞಾನಿ ಕೇಸೊಂದು ಮನೆಯ ತಂದಿನ ಬಳ ಬಂದಿನ ಭಾರಿ ದೂರ ಎಂದ ಬತ್ಸಲ ಕೋಣಿ ಹೋಗಿ ಭಾರಿ ದೂರ ಎಂದ ಬತ್ಸಲ ಕೋಣಿ ಹೋದ ನೀ ಕೇಳನ್ಯರ ಮನೆ ಹುಚ್ಚಕ್ಕ ನೀ ಕೇಳ ಮನಿ ಹುಟ್ಟಕ್ಕ ಭಾವಿ ದೂರ ಎಂದ ಪಟ್ಟಲ ಪಾಣಿಗಳನ್ನು ಕೇಳನ್ಯರ ಮನಿ ಹುಟ್ಟಕ್ಕ ವಾಲಿ ಕಾರಣ ಕೂಡ ಒನಪವ ಮಾಡಿದರ ವಾಲಿ ಕಾರಣ ಕೂಡ ಒನಪವ ಮಾಡಿದರ ರಾಮಾಪುರದ ಬಂದ ಕೈ ಹಿಂದ ನಟ್ಟ ರಾಮಾಪುರದ ಬಂದ ಕೈ ಹಿಂದ ನಟ್ಟ ಬಾಳದಿಲ್ಲ ನನ್ನ ನೊಂದಿದ ಜ್ಞಾನಿಯ ಕೇಸನ್ನು ಮಲ್ಲಕ್ಕ ನನ್ನ ನೊಂದಿದ ಜ್ಞಾನಿಯ ಕೇಸನ್ನು ಮಲ್ಲಕ್ಕ ನೊಂದನ ಬಾಳ ಬಂದನ ನಾನೊಂದಿನ ಬಾಳದಲ್ಲಿನ ನನ್ನ ನೊಂದಿದ ನನ್ನ ನೊಂದಿದ ಜ್ಞಾನಿಯ ಕೇಸನ್ನು ಮಲ್ಲಕ್ಕ ನನ್ನ ನೊಂದಿದ ಜ್ಞಾನಿ ಎಜಿ ನಿಲ್ಗಾರ್ ಹಾಗೂ ಸಂಗಡಿಗರಿಂದ ಜನಪದ ಗೀತೆ ಕೇಳಿದ್ರೆ ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟ್ ಮತ್ತೆ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರ ವಾತಾವರಣದೊಳಗ ಶುಭ್ರ ಸ್ವಚ್ಛ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಈಗ ಎಜಿ ನೀಲ್ಕಾರ ಹಾಗೂ ಸಂಘಟಕರಿಂದ ಇನ್ನೊಂದು ಜನಪದ ಗೀತೆ ಕೇಳೋಣಂತ. ಕಲಿಯುಗದ ಆತೀಗ ಹೆಚ್ಚ ಸಿಂಹ ಕಲಿಯುಗದ ಈಗ ಹೆಚ್ಚ ಸಿಂಹ ಒಬ್ಬನೊಬ್ಬರು ಮುರಿಯವರು ಒಬ್ಬನೊಬ್ಬರು ಮುರಿಯವರು ಧರ್ಮವೆಂಬುದು ಹೋಗಿ ಭೂಮಿಯ ಮ್ಯಾಲೀಗ ಧರ್ಮವೆಂಬುದು ಹೋಗಿ ಭೂಮಿಯ ಮ್ಯಾಲೀಗ ಧರ್ಮವೆಂಬುದ ಹೆಚ್ಚ ಸಿಂಹ ಕರ್ಮವೆಂಬುದು ಅದ ಹೆಚ್ಚ ಸಿಂಹ ಕಲಿಯುಗದ ಈಗ ಹೆಚ್ಚ ಸಿಂಹ ಒಬ್ಬನೊಬ್ಬರು ಮುರಿಯುವರು ಶಾಸ್ತ್ರ ಪುರಾಣ ಓದವರು ಭಾಳ ಶಾಸ್ತ್ರ ಪುರಾಣ ಓದವರು ಬಾಳ ನೇಮ ನಿತ್ಯ ಜಳಕ ಮಾಡವರು ಬಾಳ ನೇಮ ನಿತ್ಯ ಜಳಕ ಮಾಡವರು ಬಾಳ ಹಸಿರೀಲಕ್ಕ ಅಶನ ಸಿಗದಿದ್ರ ಹಸಿರೀಲಕ್ಕ ಅಶನ ಸಿಗದಿದ್ರ ವ್ಯಸನ ಜಟ್ಟ ಕೂಲ ಗೆಲುವವರು ಬಾಳ ವ್ಯಸನ ಜಟ್ಟ ಕೂಲ ಗೆಲುವವರು ಬಾಳ ಕಲಿಯುಗದ ಈಗ ಹೆಚ್ಚತ್ತು ಬಾಳ ಕಲಿಯುಗದ ಈಗ ಹೆಚ್ಚತ್ತು ಬಾಳ ಊರಾಗ ಹಿರಿತನ ಮಾಡವರು ಬಾಳ ಊರಾಗ ಹಿರಿತನ ಮಾಡವರು ಬಾಳ ಚಿಕ್ಕವರಿಗೆ ಬುದ್ಧಿ ಹೇಳವರು ಬಾಳ ಚಿಕ್ಕವರಿಗೆ ಬುದ್ಧಿ ಹೇಳವರು ಬಾಳ ಶ್ವಾನದಂತೆ ಜನ ಸುಮ್ಮ ಗೆದ್ದರು ಶ್ವಾನದಂತೆ ಜನ ಸುಮ್ಮ ಗೆದ್ದರು ಕ್ವಾನನಾಂಗ ಗುದ್ದಾಳವರು ಬಾಳ ಕ್ವಾನನಾಂಗ ಗುದ್ದಾಳವರು ಬಾಳ ಕಲಿಯುಗದ ಆಗೀಗ ಹೆಚ್ಚಾಗ್ತಿ ಬಾಳ ಕಲಿಯುಗದ ಆಗೀಗ ಹೆಚ್ಚಾಗ್ತಿ ಬಾಳ ಒಬ್ಬರ ನಂಬರು ಮುರಿಯವರು ಬಾಳ ಮಾರಿ ನೋಡಿ ಮಣೆ ಹಾಕವರು ಬಾಳ ಮಾರಿ ನೋಡಿ ಮಣೆ ಹಾಕವರು ಬಾಳ ಮಾರಿ ನಾವು ನೋಡಿ ಮಣೆ ಹಾಕವ್ರು ಬಾ ನೀರು ಅಲಕ ಅಡ ಬಾರವ್ರು ಬಾ.